ತಂತಿ ಮಕಾಪ್ ಅಂತಂದ್ರೆ ನನಗೆ ನಿಮ್ದು ಲೋಕಲ್ ಅಲ್ಲಿ ಏನೋ ಕೇಳ್ತಾ ಇದ್ರೆ ಬೆಂಕಿ ರೋಗನಾ ನೀವ್ ಹೇಳೋದು? ಅಲ್ಲ, ಬಟ್ಟದಲ್ಲೇ ತಂತಿ ಮಕಾಪ್ ಕಜ್ಜಿ ರೀತಿ ಬಂದ್ಬಿಟ್ಟೆ ಬಟ್ಟದಲ್ಲಿ ಯಾವ ರೀತಿ? ಹೌದು, ಊದು ಭತ್ತ ಅಂತ. ನೀವು ಊದು ಭತ್ತ, ಊದು ಭತ್ತ ನಿಮ್ಮ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಊದು ಭತ್ತ ರೋಗ ಬರುವಂತ ಪ್ರಮೇಯ ಬಹಳ ಕಡಿಮೆ. ಊದು ಭತ್ತಿ ರೋಗ ಅದು ಸಾಧಾರಣವಾಗಿ ಬೀಜದಿಂದ ಬರುವಂತ ರೋಗ ಆಗಿರೋದ್ರಿಂದ ನೀವು ಬೀಜೋಪಚಾರ ಔಷಧಿಯನ್ನ ಮಾಡ್ಬೇಕಾಗ್ತದೆ. ಮೊದಲನೇದಾಗಿ ಬೀಜೋಪಚಾರ ಔಷಧಿಯನ್ನ ಬೀಜ ತಗೊಂಡು ಹೋಗುವಾಗ್ಲೇನೆ ನಮ್ಮ ಬೀಜಕ್ಕೆ ಏನು ಔಷಧಿ ಬೇಕಾಗ್ತದೆ ಅದನ್ನ ಒಂದು ಪಾಕೆಟ್ ಅಲ್ಲಿ ಇಟ್ಟಿರ್ತಾರೆ, ಅದನ್ನ ಸಿಂಪರಣೆ ಮಾಡಿ ಬೀಜೋಪಚಾರವನ್ನು ಮಾಡಿ ನೀವು ಸಸಿ ಮಾಡಿ ತಯಾರು ಮಾಡ್ಕೊಳ್ಬೇಕು. ಅರ್ಥ ಆಯ್ತಾ? ಅದು ಮೀರಿನೂ ಕೂಡ ನಿಮ್ಗೆ ರೋಗ ಬಂದಿತ್ತು ಅಂತಂದ್ರೆ ಕಡ್ಡಾಯವಾಗಿ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ರೋಗ ನಾಶಕಗಳನ್ನ ಪಡ್ಕೊಳ್ಬೇಕಾಗ್ತದೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ, ಹೆಸರು ಹೇಳಿ, ಎಲ್ಲಿಂದ? ನಾವು ಇಲ್ಲಿ ರಾಯಬಾಗದಿಂದ ಭೀಮರಾವ್ ಕೊಕ್ಕಟ್ಟೆ ಮಾತಾಡಿದ್ರಿ. ಕೇಳಿ ಭೀಮರಾವ್ ಅವ್ರೆ, ನಮ್ದು 7-8 ತಿಂಗಳ ಕಬ್ಬ ಐತ್ರಿ, ಡೊಣ್ಣೆ ಹುಳ ಹಚ್ಚಿದ್ರಿ. ಹ್ಮ್ರಿ, ಅದಕ್ಕೆ ಏನಾರ ಮಾಡ್ಬೇಕ್ರಿ? ಕಬ್ಬು ಹೇಳಿ. ಕಬ್ಬಿನಲ್ಲೂ ಕೂಡ ಬಹಳ ಮುಖ್ಯವಾಗಿ ಈ ಸಾಕಷ್ಟು ಪ್ರದೇಶದಲ್ಲಿ ಇವತ್ತು ನಮ್ಮ ಕಬ್ಬು ಬೆಳೆ ಇದೆ. ವಿಶೇಷವಾಗಿ ಸುಳಿ ಕೊರಕ ಮತ್ತೆ ಆದಿ ಸುಳಿ ಕೊರೆಯುವ ಹುಳು, ಬೆಣ್ಣೆ ಹುಳು, ಬಿಳಿ ಹುಳು, ಬಿಳಿ ಉಣ್ಣೆ ಹುಳು, ಹಾಗೆ ಗೊಣ್ಣೆ ಹುಳುಗಳು ಪ್ರಮುಖವಾಗಿ ಕಂಡು ಬರ್ತವೆ. ಗೊಣ್ಣೆ ಹುಳು ಕಂಡು ಬಂದಂತ ಸಂದರ್ಭ ನಿಮ್ಗೆ ಗೊಣ್ಣೆ ಹುಳು ಅನ್ನೋದನ್ನ ಫಸ್ಟ್ ಮೊದಲನೇದು ಖಾತ್ರಿಪಡಿಸಿಕೊಳ್ಬೇಕಾಗುತ್ತೆ. ಕಂಡು ರೈತ ಸಂಪರ್ಕ ಕೇಂದ್ರದ ಮೂಲಕ ಕ್ಲೋರೋಪೈರಿಪಾಸ್ ಅನ್ನುವಂತ ಔಷಧಿ ಸಾಧಾರಣವಾಗಿ ಲಭ್ಯ ಇರ್ತದೆ, ಶೇಖರಣೆ ಮಾಡಿರ್ತಾರೆ. ನೀವು ರೈತ ಸಂಪರ್ಕ ಕೇಂದ್ರದ ಮೂಲಕ ಹೋಗಿ ಲಭ್ಯ ಇರತಕ್ಕಂತ ಔಷಧಿಗಳನ್ನ ಪಡ್ಕೊಂಡು ನೀವು ಸಿಂಪರಣೆ ಮಾಡಬಹುದು. ಡ್ರಂಚಿಂಗ್ ಮಾಡ್ಬೇಕಂತ ಹೇಳ್ತೀವಿ. ಗೊಣ್ಣೆ ಹುಳು ಇತ್ತು ಅಂತಂದ್ರೆ ಮಣ್ಣಿಗೆ ವಿಶೇಷವಾಗಿ ಪ್ರತಿ ಕಬ್ಬಿದೆಯಲ್ಲ, ಕಬ್ಬಿನ ಬೇರು ಚೆನ್ನಾಗಿ ನೆನೆಯೋ ಹಾಗೆ ಕ್ಲೋರೋಪೈರಿಪಾಸ್ ಅನ್ನ ನೀವು ಬಳಕೆ ಮಾಡಬೇಕಾಗ್ತದೆ. ನೋಡಿ ನಮಸ್ಕಾರ ಸರ್. ನಮಸ್ತೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ನಮಸ್ತೆ. ನಮಸ್ಕಾರ, ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್, ನಾನು ಕುಂದಾನಗರಿ, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮೂಳಕೊಳದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡ್ತಾರೆ. ಶಿವಲಿಂಗ ಅವರ, ಕೇಳಿ ಪ್ರಶ್ನೆನ. ಅಂದ್ರೆ ಕೃಷಿಗೆ ಸಂಬಂಧಪಟ್ಟಂಗ ಕೇಳ್ಬೇಕಲ್ರಿ. ಹೌದು, ಸಸ್ಯ ಸಂರಕ್ಷಣೆ ಮತ್ತು ರಸಗೊಬ್ಬರ. ಇವತ್ತಿನ ವಿಷಯ ಏನ್ರಿ ಅಂದ್ರೆ ನಾನು ಸರಿಯಾಗಿ ಕೇಳಬೇಕಾಗಿದೆ. ಅಂದ್ರೆ ಕರೆಂಟ್ ಇದ್ದಿದ್ದಿಲ್ಲ ಸರ್ ನಿನ್ನೆ ಮೊನ್ನೆ ಮಳೆ. ಹಿರೇಮಠ ಅವರು ಬರ್ಕೊಳ್ರಿ, ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣೆಗೆ ಸಂಬಂಧಪಟ್ಟಾಗೆ ಪ್ರಶ್ನೆ ಕೇಳ್ಬಹುದು. ಸರ್, ನಂದು ಒಂದು ಪ್ರಶ್ನೆ ಅಂದ್ರೆ ರಸಗೊಬ್ಬರ ಮಾಡ್ರಿ, ರಸಗೊಬ್ಬರ ಹಾಕಿನ ಬೆಳೆದವರು ಏನೋ ಆಯುರ್ವೇದಿಕವಾಗಿ ಕೆಲವೊಂದಿಷ್ಟು ಕಾಂಪೋಸ್ಟ್ ಗಳು ಬರ್ತಾ ಇದಾರೆ, ಅವನ್ ಹಾಕ್ಬೇಕು, ನಾನು ರಸಗೊಬ್ಬರಗಳು ಹಾಕ್ಲೇಬೇಕು ಅಂತ ನನ್ನ ಪ್ರಶ್ನೆ. ಶಿವಲಿಂಗಯ್ಯ ಅವರೇ, ಆಕ್ಚುಲಿ ಇವತ್ತು ಸಬ್ಜೆಕ್ಟ್ ಇದ್ದಿದ್ದು ಸಸ್ಯ ಸಂರಕ್ಷಣೆ, ತೊಂದರೆ ಇಲ್ಲ, ತಮ್ಮ ಪ್ರಶ್ನೆ ನಾನು ಉತ್ತರ ಕೊಡ್ತೇನೆ. ಏನಂತಂದ್ರೆ, ಕೃಷಿ ವಿಧಾನಗಳಲ್ಲಿ ನೀವು ಆಧುನಿಕ ಬೇಸಾಯ ಪದ್ಧತಿನೂ ಬಳಕೆ ಮಾಡಿದ್ರೆ ಅಲ್ಲಿ ರಸಗೊಬ್ಬರ, ಸಸ್ಯ ಸಂರಕ್ಷಣೆ ಎಲ್ಲವನ್ನೂ ಬಳಕೆ ಬರ್ತದೆ. ನೀವು ಸಾವಯವ ಕೃಷಿ ಪದ್ಧತಿಯಿಂದ ನಾವು ಬೇಸಾಯ ಮಾಡ್ತೀವಿ ಅಂತಂದಾಗ ಸಾವಯವ ತತ್ವಗಳಲ್ಲೂ ಕೂಡ ಇವತ್ತು ಬೆಳೆ ಬೆಳೀಲಿಕ್ಕೆ ಸಾಕಷ್ಟು ಅವಕಾಶಗಳಿದಾವೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ಪಡ್ಕೊಂಡು ನೀವು ಮಾಡಬಹುದಾಗಿರ್ತದೆ. ಮತ್ತೀಗ್ರಿ, ರಸಗೊಬ್ಬರ ಬದಲಿ ಈ ಮಳ್ಳಿ ಟ್ಯಾಕ್ಟ್ರಿ ಗೊಬ್ಬರ ಹಾಕ್ತಾರಲ್ಲ, ಅದೆಷ್ಟು ಭೂಮಿಗೆ ಒಳ್ಳೇದು ಅಂತ ನನ್ನ ಪ್ರಶ್ನೆ. ನಿಮ್ಗೆ ಈ ರಸಗೊಬ್ಬರ ಮತ್ತೆ ಸಾವಯವ ಗೊಬ್ಬರಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನ ರೈತ ಸಂಪರ್ಕ ಕೇಂದ್ರದ ಮೂಲಕ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಪಡ್ಕೊಳ್ಳಿ. ಇವತ್ತಿನ ಪ್ರಶ್ನೆ ಇರುವಂತದ್ದು, ಸಾಕಷ್ಟು ಫೋನ್ಗಳು ಬರ್ತಾ ಇದಾವೆ, ಈ ಸಸ್ಯ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ, ರೋಗ ಮತ್ತೆ ಕೀಟಕ್ಕೆ ಸಂಬಂಧಪಟ್ಟಂತ ಸಬ್ಜೆಕ್ಟ್ ಅನ್ನು ಇವತ್ತು ನಾವು ಮಾತಾಡ್ತಾ ಇದ್ದೇವೆ. ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ನಮಸ್ತೆ ಸರ್. ನಮಸ್ಕಾರ ಸರ್, ಹೆಸರು ಹೇಳಿ ಸರ್. ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕದ ಬಗ್ಗೆ ಪ್ರಶ್ನೆ ಕೇಳಿ ಸರ್. ಓಕೆ, ಅದೇ ಸರ್, ನಂಗೆ ಅದು ಸುಲಿ ಕೊಲೆ ರೋಗ ಬಂದು ತೆಂಗಿನ ಮರ ಸಾಯುವುದು ಏಕೆ ಸರ್ ಹೇಳ್ತಾರೆ, ಅದನ್ನು ತಡೆಗಟ್ಟುವುದು ಹೇಗೆ? ಸುಳಿಕೊಳೆ ರೋಗ ತೆಂಗಿನ ಮರಕ್ಕೆ ಬಂದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ತಾವು ಹತ್ತಿರದ ತೋಟಗಾರಿಕಾ ಇಲಾಖಾ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅದು ಸುಳಿಕೊಳೆ ರೋಗ ಯಾವ್ದಿಂದ ಬಂದಿದೆ ಅನ್ನೋದನ್ನ ಸರಿಯಾಗಿ ಗಮನಿಸಿ ಅರ್ಥ ಮಾಡಿಕೊಂಡು ಔಷಧಿಯನ್ನು ಸಿಂಪಡಣೆ ಮಾಡಬೇಕಾಗುತ್ತೆ. ಅದು ತುಂಬಾ ಅದು ವೈಜ್ಞಾನಿಕ ಪದ್ಧತಿನಲ್ಲಿ ಸುಳಿಗೆ ನೀವು ಬೋರೋ ದ್ರಾವಣ ಅಥವಾ ಕ್ಲೋರೋಪೈ ನಮ್ಮ ಸಿಒಸಿ ಅಂತ ಬರ್ತದಲ್ಲ ಕಪರಾಕ್ಸಿಕ್ಲೋರೈಡ್ ಅದನ್ನು ಬಳಕೆ ಮಾಡಬಹುದು. ಅದನ್ನು ನಿಖರವಾಗಿ ನೀವು ಅರ್ಥ ಮಾಡಿಕೊಂಡೇ ಇದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಅದಕ್ಕೆ ಹಾಗಾಗಿ ತೋಟಗಾರಿಕಾ ಎರಡು ಮೂರು ವಾರ ಸತ್ತು ಹೋಯ್ತು. ಅದು ಏನಂದ್ರೆ ಅದು ನಾವು ಬಟ್ಟೆಗೆ ಹಾಕುವ ಹುಳಕಾಯಿ ಉಂಟಲ್ಲ ಅದು ಹಾಕಿದ್ರೆ ತಡೆ ಆಗುತ್ತೆ ಅಂತ ಹೇಳಿದ್ರು. ನಾವು ಅದು ಹಾಕಿದ್ದೇವೆ ಸರ್, ಅದು ಆದ್ರೂ ಸಹ ಅದು ಎಲ್ಲ ಮರ ಸತ್ತು ಹೋಯ್ತು. ಇಲ್ಲ, ನೀವು ಹಾಗೆ ಮಾಡ್ಬೇಡ್ರಿ. ನಿಮ್ಮ ಹತ್ತಿರದ ತೋಟಗಾರಿಕಾ ಇಲಾಖಾ ಅಧಿಕಾರಿಗಳು ಅಥವಾ ವಿಜ್ಞಾನಿಗಳನ್ನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳಿರ್ತಾರೆ, ತೋಟಗಾರಿಕೆ ವಿಷಯಕ್ಕೆ ಸಂಬಂಧಪಟ್ಟ ತಜ್ಞರು ಇರ್ತಾರೆ, ಅವ್ರನ್ನ ಕರ್ಕೊಂಡೋಗಿ ನಿಮ್ಮ ತೋಟ ತೋರಿಸಿ ನಂತರ ನಿಮ್ಮ ಜಮೀನಿನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವುದು ಉತ್ತಮ ಅಂತ ನನ್ನ ನಮಗೆ. ನಾನು ಮೊನ್ನೆಯಲ್ಲಿ ನೀವು ಹೇಳಿದ್ದಕ್ಕೆ ನಾವು ನಮ್ಮ ಊರಿನ ತೋಟಗಾರಿಕೆ ಹೋಗಿದ್ದೆ ಅದು ಡೀಸೆಲ್ ಪಂಪ್ ತಗೊಳ್ಳಿಕ್ಕೆ ಮಾತಾಡ್ಲಿಕ್ಕೆ, ಅವರು ನನಗೇನು ಸಲಹೆ ಕೊಡಲಿಲ್ಲ ಸರ್. ಅದು ನಿಮಗೆ ಆಗುದಿಲ್ಲ, ನೀವು ಕರೆಂಟ್ ವಿದ್ಯುತ್ ಶಕ್ತಿ ತಗೊಳ್ಳಿ ಅಂತ ಹೇಳಿದ್ರು. ನಮ್ಗೆ ಅದು ಎರಡು ವಯರ್ ಇದಿರುವುದು ಮನೆಯಲ್ಲಿ, ಇದು ಅದು ನಮಗೆ ಆಗ್ತದ. ಅದು ನಾನು ಹೋಗಿ ಹಿಂದೆನೆ ಬಂದೆ. ಅಲ್ಲ, ಗೊತ್ತಾಯ್ತು. ಇವತ್ತಿನ ಪ್ರಶ್ನೆ ಇರುವಂತದ್ದು ಕೃಷಿ ಇಲಾಖೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಬೆಳೆಗಳು ಅಂದ್ರೆ ಕೃಷಿ ಬೆಳೆಗಳ ಬಗ್ಗೆ. ಮೊನ್ನೆ ನಾನು ನಿಮಗೆ ಡೀಸೆಲ್ ಪಂಪ್ ಬಗ್ಗೆ ಹೇಳಿದ್ದೆ, ಕೃಷಿ ಅಧಿಕಾರಿ ಬಗ್ಗೆ ಹತ್ರ ಹೋಗಿ ಅಂತ ಹೇಳಿದ್ರಿ. ನಾನು ಹೋದೆ ಅಲ್ಲಿ ಮರು ದಿವಸ, ಅವ್ರು ನನಗೆ ಏನೋ ಹೇಳಿ ಸಾಗ ಹಾಕಿದ್ರು. ನನಗೆ ಅವ್ರಿಗೆ ಡೀಸೆಲ್ ಪಂಪ್ ಅದು ನಿಮಗೆ ಅದು ಆಗುದಿಲ್ಲ, ಅದು ಕೈಯಲ್ಲಿ ಒತ್ತಬೇಕು, ನೀವು ಕರೆಂಟ್ ಇದ್ದು ಹಾಕಿ ಹಾಗೆ ಹೀಗೆ ಅಂತ ಹೇಳಿದ್ರು. ನಿಮ್ ನಂಬರ್ ಕೊಡಿ ಸರ್. ಮುಂದೆ ಮತ್ತೆ ಮುಂದುವರ್ಸಲ್ಲ ನಿಮ್ ಫೋನ್ ನಂಬರ್ ಕೊಡಿ. ಅದು ನಮಗೆ ಅದೊಂದು ಎಂತ ಇದು ಬರ್ತದಲ್ಲ ಸರ್, ಎಂತದು ಸೂರ್ಯನ ಶಾಖದಿಂದ ಒಂದು ಪಂಪ್ ಬರ್ತದಲ್ಲ, ಅದು ಸಿಕ್ಕಿದ್ರು ಆಗಬಹುದು ಸರ್. ಸೋಲಾರ್ ಅಂದ್ರೆ ನಮ್ಗೆ ಹೇಳಿದ್ದಲ್ಲ ಬಾವಿ, ನಮಗೆ ಅದು ಚಾರ್ಜಸ್ ಅಲ್ಲ ಇದು ಉಂಟು. ಅದು ನಮಗೆ ಎರಡು ವೈರ್ ಕರೆಂಟ್ ಇರುದು, ನಾವು ಹಳ್ಳಿಯಲ್ಲಿ ಇರುದಲ್ಲ, ಅದಕ್ಕೆ ನಮಗೆ ಅದಾದ್ರು ಸಿಕ್ಕಿದ್ರೆ ಆಗ್ತಿತ್ತು ಅಂತ. ಹಾಗೆ ನೀವು ತೋಟ ನಿಮ್ ನಂಬರ್ ಕೊಟ್ರೆ ನಾವು ನಿಮ್ಮ ಪ್ರಶ್ನೆಯನ್ನು ತೋಟಗಾರಿಕಾ ಇಲಾಖೆಗೆ ವರ್ಗಾವಣೆ ಮಾಡಬಹುದು, ಪ್ರಯತ್ನ ಪಡಬಹುದು ನಾವು ಕೂಡ. ಕರೆಗಾಗಿ ಧನ್ಯವಾದ. ಇಲ್ಲ, ಕರೆ ಮಾಡಿದ್ಕೆ ಧನ್ಯವಾದಗಳು. ನಮ್ಗೆ ಗೊತ್ತಿಲ್ಲದ ವಿಷಯ ಮಾತಾಡಕ್ಕಾಗಲ್ಲ, ಕರೆ ಮಾಡಿದ್ಕೆ ಧನ್ಯವಾದಗಳು. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ ಬಗ್ಗೆ ಪ್ರಶ್ನೆಯನ್ನು ಕೇಳಿ. ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ಕೇಳಿ, ಮಾತಾಡಿ ಮಾತಾಡಿ. ನಾವು ಬಾಲಕೋಟ್ ಜಿಲ್ಲಾ ಬಿಳಿಗಿ ತಾಲೂಕ್ ಕಾಟ್ರಿಕಿಂದ ರೀ. ನಾವೊಂದು ನಾಲ್ಕು ಎಕರೆ ಬಂಜಾರ ಹಾಕಿದ್ರಿ ಸರ್. ಗೋವಿಂದ ಜೋಳ ಹಾಕಿದ್ರಿ? ರೇಡಿಯೋ ಸೆಟ್ ದೂರ ಇಡಿ, ರೇಡಿಯೋ ದೂರ ಇಡ್ರಿ. ನಿಮ್ ಹೆಸರು ಹೇಳಿ. ಗುಂಡಪ್ಪ ಬೋದ್ ಅಂತ್ರಿ. ಆಯ್ತು, ಪ್ರಶ್ನೆ ಕೇಳಿ. ರೇಡಿಯೋ ಸೆಟ್ ದೂರ ಇಟ್ರಿ. ದೂರ ಇಟ್ಟಿವಾಡ್ರಿ, ಅದಕ್ಕೆ ಅದು ಕೆಂಪ ಸುಳಿ ಬೀಳಾಕತ್ರಿ, ಸುಳಿಗೆ ಕೆಂಪ ಗಟ್ಟ ಮಾತ್ರಿ. ಹೇಳ್ತೀನಿ, ತಮ್ಮ ಕೊನೆಗೂ ರೇಡಿಯೋ ಸೆಟ್ ದೂರ ಇಡಕ್ ತಯಾರಿ ಇಲ್ಲ ನೀವು. ಆಗ್ಲಿ, ನಿಮ್ಮ ಪ್ರಶ್ನೆ ನಮ್ಗೆ ಅರ್ಥ ಆಗಿದೆ, ಉತ್ತರ ನಾವು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ವಿಶೇಷವಾಗಿ ತಾವು ದೂರ ಇಟ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಜೋಳಕ್ಕೆ ವಿಶೇಷವಾಗಿ ಕುಂಕುಮ ರೋಗ ಅಥವಾ ತುಕ್ಕು ರೋಗ ಅಂತ ಹೇಳಿ ಬಂದಿರಬಹುದು ನೀವು ಹೇಳುವಂತ ಒಂದು ಸಿಂಪ್ಟಮ್ಸ್ ಹೇಳಿದ್ರೆ. ಇದಕ್ಕೆ ಮೊದಲು ನೀವು ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಅಥವಾ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನು ಸಂಪರ್ಕ ಮಾಡಿ ನಿಮ್ದು ಒಂದು ನೀವು ಹೋಗ್ಬೇಕಾದ್ರೆ ಅಲ್ಲಿಗೆ ಒಂದು ನಿಮ್ಮ ಸ್ಯಾಂಪಲ್ ತಗೊಂಡಿದ್ರು ಆಗುತ್ತೆ. ನೀವೇನು ರೈತನ ಅಧಿಕಾರಿಗಳನ್ನ ನಿಮ್ಮ ಜಮೀನಿಗೆ ಕರ್ಕೊಬರ್ಬೇಕಂತ ಇಲ್ಲ, ಅದನ್ನ ನೋಡಿದ್ರು ಕೂಡ ಗೊತ್ತಾಗ್ತದೆ. ಅದನ್ನ ನೋಡಿ ಅವರು ನಿಮ್ಗೆ ಏನು ಔಷಧಿ ಮಾಡಬಹುದು ಅಂತೇಳಿ ಶಿಫಾರಸು ಮಾಡ್ತಾರೆ, ಅದ್ರ ಪ್ರಕಾರ ನೀವು ಔಷಧಿನ ಸಿಂಪಡಣೆ ಮಾಡಬಹುದಾಗಿರುತ್ತೆ. ಆಗ್ಬೋದಲ್ಲ, ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಡಾಕ್ಟರ್ ಕೆಂಪೇಗೌಡ ಅವರು. ಈಗ ನಾವು ಏನು ಸೌಲಭ್ಯ ಸಿಗುತ್ತೆ ಈ ಒಂದು ಸಸ್ಯ ಚರ್ಚೆ ಮಾಡ್ತಾ ಇದ್ವಿ, ಮಾತಾಡ್ತಾ ಇದ್ವಿ, ಅವಶ್ಯಕತೆಗೆ ಅನುಗುಣವಾಗಿ ನಾನು ಹೇಳಿದೆ ಶೇಕಡ 50. ಹೆಸರೇಳಿ. ಹಲೋ, ಕೇಳಿ ಕೇಳಿ. ಹೆಸರೇಳಿ, ಎಲ್ಲಿಂದ? ನಮಸ್ತೆ ಸರ್. ನಮಸ್ಕಾರ ಸರ್, ನಾ ಶಿವಲಿಂಗ ಹಿರೇಮಠ ರಾಘವತ್ತಿಂದ ಸರ್, ಕಾಲ್ಕಟ್ಟ ಐತ್ರಿ. ಕಬ್ಬಿನ ಬೆಳೆ ರೀ ಈ ಸಲ, ಅದು ದ್ವನಿ ಹುಳ ಆದ್ರ ಸರ್. ಹಂಗ ಕಬ್ಬಿನ ಹುಳಕ್ಕೆ ದ್ವನಿ ಹುಳ ಆಗಬಾರ್ದು, ಹಂಗ ಏನಾದ್ರು ಮುಂಜಾಗ್ರತಾ ಕ್ರಮ ಇದ್ದಾರೆ ಸರ್ ಪ್ಲೀಸ್. ಮುಂಜಾಗ್ರತೆ ಕ್ರಮ ಮಾಡ್ಬೇಕು ಅಂತಂದ್ರೆ, ನೀವು ನಾಟಿ ಮಾಡುವಂತ ಸಂದರ್ಭದಲ್ಲೇನೆ ಭೂಮಿ ನಿಮ್ಮ ಭೂ ಪ್ರದೇಶದಲ್ಲಿ ಏನಾದ್ರೂ ಈ ತರ ಗೊನ್ನೆ ಉಳಿದ ಕಾಟ ಜಾಸ್ತಿ ಇತ್ತು ಅಂತಂದ್ರೆ

2258 ಮತ್ತೊಂದು 246 289 ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮ ನಾಳೆ ಸಂಜೆ 5 ಗಂಟೆಗೆ ಬಿತ್ತರವಾಗಲಿದೆ. ವಿಷಯ: ಹಾಸನ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಗಳಾದ ತೆಂಗು ಹಾಗೂ ಶುಂಠಿಯನ್ನ ಬಾಧಿಸುತ್ತಿರುವ ವಿವಿಧ ರೋಗ ಹಾಗೂ ಕೀಟಗಳ ನಿರ್ವಹಣೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿ ಇದರ ಪ್ರಯೋಜನವನ್ನ ಮಾಡಿಕೊಳ್ಳಿ. ಕೇಳುಗರೆ, ಹಾಸನ ಜಿಲ್ಲೆಯ ಇಂದಿನ ಹವಾಮಾನದ ವರದಿ ಹೀಗಿದೆ. ಜಿಲ್ಲೆಯಲ್ಲಿ ಇಂದು 19.07 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹಾಗೂ ವಾತಾವರಣದಲ್ಲಿ ಶೇಕಡಾ 97% ತೇವಾಂಶ ದಾಖಲಾಗಿದೆ. ಜಿಲ್ಲೆಯಲ್ಲಿ ಭಾಗಶಃ ಮೋಡ ಮುಸುಕಿದ ವಾತಾವರಣವಿರಲಿದ್ದು ಅಲ್ಲಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೇಳಿದರೆ, ಬಾಳೆಹೊನ್ನೂರು ಸಮೀಪದ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಗೆ 100ರ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ಹಾಸನ ಮತ್ತು ಮಡಿಕೇರಿ ಆಕಾಶವಾಣಿ ಕೇಂದ್ರಗಳಿಂದ ಪ್ರತಿ ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:50 ಕಾಫಿಯ ಕಂಪು 100 ಕಂತುಗಳಲ್ಲಿ ಮೂಡಿಬರಲಿದೆ. ಕಾಫಿ ಕ್ಷೇತ್ರದ 100ರ ಸಂಗತಿಗಳನ್ನು ತಿಳಿಸುವ ಮಾಲಿಕೆ ಇದು. ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು.